ತಾಯಿ, ಅದ್ರ ಚಿಕ್ಕ ಅಲ್ಲ. ಅದರಲ್ಲಿ ಅಲ್ಲಿ ತಂದೆ ಮಕ್ಕಳಿಗೆ ಸ್ವಲ್ಪ ಡಿಫರೆನ್ಸ್ ಇರ್ತದೆ. ತಂದೆ ಸ್ವಲ್ಪ ಸೀನಿಯಾರಿಟಿ ಇದೆ, ಆ ಸೀನಿಯರ್ ಆದ, ಆ ಸೀನಿಯರ್ ಆದ ಮುಂಚೆ ಹೇಗೆ ಪ್ರಾಣದೇವರಿಗೂ ಚತುರ್ಮುಖರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ, ಯೋಗ್ಯತೆ ಒಂದೇ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆ ರೀತಿಯಿಂದ ಯಮನಿಗಿಂತ ಸೂರ್ಯ ಒಂದೇ ಕ್ಲಾಸ್ ನಲ್ಲಿ ಸ್ವಲ್ಪ ಮಾತಿದೆ, ಇನ್ನು ಜಸ್ಟ್ ಪಾಸ್ 40 ಮಾರ್ಕ್. ಹೀಗೆ ಚಂದ್ರ ಎಲ್ಲಿದ್ದಾನೆ, ಸೂರ್ಯ ಚಂದ್ರ ಯಮ ಮತ್ತು ಸೂರ್ಯನಲ್ಲಿ ಅಪ್ಪ ಮಗನೇ ಬಟ್ಟೆ ಬರೆಸು ಗೊತ್ತಾಯ್ತು. ಚಂದ್ರ ಏನು ಸೂರ್ಯನಿಗಿಂತ ಮೊದಲು ಹೇಳಬೇಕು ಮತ್ತೆ ಹೇಳಬೇಕು ಎಲ್ಲಿ ಸೇರಿಸ್ಬೇಕು ಅವನನ್ನ ಚಂದ್ರನನ್ನ ನಮಗೆ ಒಂದು ಯಾವುದು ಪ್ರಧಾನ ಅದನ್ನು ಮೊದಲು ಹೇಳಬೇಕು ಅಂತ ಒಂದು ವ್ಯಾಕರಣ ನಿಯಮಗಳಿದೆ. ಹಾಗೆ ಎರಡು ತರ ಸೂರ್ಯ ಚಂದ್ರ ಅಂತ ಹೇಳಿದ್ರೆ ಚಂದ್ರ ಸೂರ್ಯ ಈಗ ಹರಿಹರರು ತಿಂಗಳ ಹರಿಗಳು ತಿಂಗಳು ಹಾಗೆ ಸೂರ್ಯ ಚಂದ್ರರು ಅಂತ ಹೇಳ್ತಾರೆ ಚಂದ್ರ ಸೂರ್ಯ ಅಂತ ಹೇಳ್ತಾರೆ ಲವ್ ಕುಶಲ ಅಂತ ಹೇಳ್ತಾರೆ ಕುಶಲವನು ಆವಾಗ ನಮಗೆ ಯಾರು ಮೊದಲು ಯಾರು ಮತ್ತೆ ಎರಡು ತರ ಪ್ರಯೋಗ ಉಂಟು. ವಿವಕ್ಷಾ ಭೇದಿ ಎರಡು ತರ ಪ್ರಯೋಗ ಮಾಡ್ತಾರೆ. ಸೂರ್ಯನನ್ನ ಹಗಲಿನ ದೇವತೆ ಅನ್ನೋದರಿಂದ ಅವನು ಮುಖ್ಯವಾಗಿಟ್ಟುಕೊಂಡು ನಮಗೆ ಹಗಲು ಮುಖ್ಯ ಆಗುತ್ತಲ್ಲ ರಾತ್ರಿಗಿಂತ ನಮ್ಮ ಎಲ್ಲ ಸಾಧನೆ ಹಗಲಿನಲ್ಲಿ ನಡೆಯುತ್ತೆ. ರಾತ್ರಿ ಏನಿಲ್ಲ ಅದಷ್ಟು ಅದರಿಂದ ಹಗಲು ಮುಖ್ಯ ಆಗುತ್ತೆ, ಅದರಿಂದ ಸೂರ್ಯ ಮುಖ್ಯ ಆಗುತ್ತೆ. ಆದ್ರೆ ಈ ಅಂತರಂಗ ಪ್ರಪಂಚ ನೋಡಿದರೆ ಸ್ವಲ್ಪ ಗಮನಿಸಿ, ಸೂರ್ಯನಿಗೆ ಅವನಿಗೆ ಕಣ್ಣಿನ ದೇವತೆ ಹಗಲಿನ ದೇವತೆ ಒಳಗಿಲ್ಲೇ ಇಲ್ಲ ಅವನು. ಇವನು ಒಳಗಿನಿಂದ ಒಳಗಣ್ಣಿನಿಂದ ನೋಡುವ ಸಾಕ್ಷಾತ್ಕಾರದ ದೇವತೆ ಚಂದ್ರ. ಹಾಗಾದ್ರೆ ಈ ಒಳಗೆ ಸಾಧನೆಯ ದೃಷ್ಟಿಯಲ್ಲಿ ಚಂದ್ರನ ಒಂದು ಸ್ಥಾನ ಉಂಟಲ್ಲ, ಸೂರ್ಯನಿಗೆ ಬೆತ್ತರದಲ್ಲಿದೆ. ಸೂರ್ಯ ಒಳಗಿನಿಂದ ನಿಮ್ಮ ಸಾಕ್ಷಾತ್ಕಾರದಲ್ಲಿ ಅವನ ಪಾತ್ರ ಇಲ್ಲ, ಬರುವುದಿಲ್ಲ. ಗಣ್ಣಿನ ದೇವತೆ ಆಗಿ ನಿಂತು ಬಿಡ್ತಾನೆ ಹೊರಗಣ್ಣು, ಇವನು ಒಳಗಣ್ಣಿನ ದೇವತೆ ಆಗಿರ್ತಾನೆ. ಸಾಕ್ಷಾತ್ಕಾರ ಅಂದ್ರೆ ಒಳಗಣ್ಣಿನಿಂದ ನೋಡುವುದು, ಹೊರಗಣ್ಣಿ ಕಾಣದನ್ನ ಕಾಣುವ. ಹಾಗಾಗಿ ಚಂದ್ರ ಎಲ್ಲೋ ಒಂದು ಕಡೆ ಸಾಧನೆಯ ದೃಷ್ಟಿಯಿಂದ ಸೂರ್ಯನಿಗಿಂತ ಇದೆಲ್ಲ ಎಲ್ಲ ಕಡೆ ಇರುತ್ತೆ ನೋಡಿ. ಶೇಷ ಮತ್ತು ಶಿವ ಒಂದೇ ಕಕ್ಷೆಯವರು, ಆದ್ರೆ ಶಿವ ತನ್ನ ಸಾಧನೆ ಮುಗಿಸಿ ಆಮೇಲೆ ಶೇಷ ಮುಗಿ ಬರಬೇಕು, ಆದ್ರೂ ಒಂದೇ ದಿಕ್ಕಿನಲ್ಲಿ ಸೇರಿಸ್ಬಿಡ್ತಾರೆ. ಹಾಗೆ ಇದು ಹಾಗಂತ ಕೆಲವೊಮ್ಮೆ ಸೂರ್ಯನಿಗೆ ಪಾಲಿಸ್ಕೊಂಡ ನಿವೃತ್ತಿ ವಾಪಸ್ ಮರಳಿ ಬಾರದಂತಹ ಮಾರ್ಗ ಉಂಟ. ದೇವಯಾನ ಅವರು ಚಂದ್ರಲೋಕಕ್ಕೆ ಹೋಗ್ತಾರೆ, ಸೂರ್ಯಲೋಕಕ್ಕೆ ಹೋಗ್ತಾರೆ. ಸೂರ್ಯಲೋಕಕ್ಕೆ ಬಂದವರು ಮರಳಿ ಬರುವುದಿಲ್ಲ, ಚಂದ್ರಲೋಕಕ್ಕೆ ಬಂದವರು ಮರಳಿ ಬರ್ತಾರೆ. ಹಾಗಾದ್ರೆ ಚಂದ್ರಲೋಕಕ್ಕಿಂತ ಸೂರ್ಯಲೋಕ ಶ್ರೇಷ್ಠ ಅಂತ ಕಾಣುತ್ತೆ. ಮೋಕ್ಷಕ್ಕೂ ಹೋದಾರೆ ಅದ್ರ ಒಂದು ವಿಷಯ ಅಷ್ಟೇ ಅಲ್ಲ, ಚಂದ್ರಲೋಕಕ್ಕೆ ಹೋಗುವುದು ಅಂತಂದ್ರೆ ಸೂರ್ಯಲೋಕಕ್ಕೆ ಹೋದ ನಂತರ ಚಂದ್ರಲೋಕಕ್ಕೆ ಹೋಗುವ ಲೇಖಕರು ಕೂಡ ಬರುತ್ತೆ. ಸೂರ್ಯಲೋಕದಿಂದ ಆಚೆಗೆ ಚಂದ್ರಲೋಕ ಇದೆ, ಸೂರ್ಯಲೋಕಕ್ಕೆ ಹೋದವರು ಮರಳಿ ಬರುವುದಿಲ್ಲ, ಆದ್ರೆ ಅವರು ಚಂದ್ರಲೋಕಕ್ಕೆ ಹೋಗಿ ಮೋಕ್ಷಕ್ಕೂ ಸೂರ್ಯಲೋಕಕ್ಕೆ ಹೋಗದೆ ಚಂದ್ರಲೋಕಕ್ಕೆ ಹೋದವರು ಮರಳಿ. ಚಂದ್ರಲೋಕ ಸೂರ್ಯಲೋಕಕ್ಕಿಂತ ಆಚೆಗೆ ಇದೆ, ಲೋಕ ಉನ್ನತ ಲೋಕ ಅದಕ್ಕಿಂತ ಉಚ್ಚ ಲೋಕ. ಕೆಲವರಿಗೆ ತಪ್ಪು ಕಲ್ಪನೆ ಇದೆ ನೋಡಿ, ಈ ವೇದಾಂತಿಗಳಿಗೆ ಸುಮ್ಮನೆ ಕಣ್ಣು ಕೂಡನೆ ಸೂರ್ಯ ದೊಡ್ಡದು ಕಾಣ್ತಾನೆ, ಚಂದ್ರ ಸಮದ ಕಾಣ್ತಾನೆ, ಆದ್ರಿಂದ ಸೂರ್ಯನಿಂದ ಚಂದ್ರ ದೂರದಲ್ಲಿದ್ದಾನೆ, ಚಂದ್ರಲೋಕ ಸೂರ್ಯಲೋಕಕ್ಕಿಂತ ದೂರದಲ್ಲಿದೆ ಅಂತ ಹೇಳ್ತಾರೆ. ವೇದಾಂತಿಗಳಿಗೆ ಜ್ಯೋತಿಷ್ಯ ಗೊತ್ತಿಲ್ಲ, ಚಂದ್ರ ಹತ್ತಿರದಲ್ಲಿದ್ದಾರೆ ಸೂರ್ಯನಿಗಿಂತ ಅಂತ ಬಹಳ ಜನ ಪರಿಹಾಸ್ಯ ಮಾಡ್ತಾರೆ. ಅದ್ರ ಉಪನಿಷತ್ಕಾರರು ಹೇಳ್ತಾರೆ ಚಂದ್ರ ಮೇಲೆ ಇದ್ದಾರೆ, ಏಕೆಂದ್ರೆ ಅವರ ಲೋಕ ಇದು ವಿಜ್ಞಾನ ಲೋಕ, ಚಂದ್ರ ಗ್ರಹ ನಾವು ನೋಡುವುದು ಚಂದ್ರ ಲೋಕವನ್ನಲ್ಲ. ಚಂದ್ರ ಗ್ರಹ ಮೇಲೆ ಇದೆ ಅಂತ ಹೇಳಲಿಲ್ಲ ಅವರು, ಚಂದ್ರ ಲೋಕ ಮೇಲೆ ಇದೆ ಅಂತ ಹೇಳೋದು. ಆದ್ದರಿಂದ ಅದು ಗ್ರಹ ಬೇರೆ ಲೋಕ ಬೇರೆ ಬೇರೆ, ಅವರ ಚಂದ್ರ ಸನ್ನಿಧಾನ ಇರತಕ್ಕಂತಹ ಲೋಕ ಅದು ಎಲ್ಲಿದೆ ಅಂದ್ರೆ ಇಂದ್ರ ಲೋಕಕ್ಕಿಂತ ಆಚೆಗಿದೆ ಅಂತ ಹೇಳ್ತಾರೆ. ನಮ್ಗೆ ಇಂದ್ರ ಲೋಕ ಕಾಣಿದ್ರೆ ಚಂದ್ರ ಲೋಕ ಕಾಣೋದು, ನಮ್ಗೆ ಕಾಣೋದು ಚಂದ್ರ ಗ್ರಹ ಅಷ್ಟೇ. ಆದ್ದರಿಂದ ಇವೆಲ್ಲ ಈ ಸಂಶಯಗಳು, ಈ ಪ್ರಶ್ನೆಗಳು, ಈ ಆಕ್ಷೇಪಗಳು ಸರಿಯಾಗಿ ಶಾಸ್ತ್ರ ಗೊತ್ತಿಲ್ಲದೆ ಬರುವ ಗೊಂದಲಗಳು. ಈಗಿರುವ ಚಂದ್ರ ಸೂರ್ಯನಿಗಿಂತ ಆಚೆ ಇಲ್ಲ ಅದು ಗೊತ್ತಿದೆ. ಅದು ಚಂದ್ರಲೋಕ ಅಂದ್ರೆ ಅದು ಸೂರ್ಯ ಮುಂಗೆ ಜೀವಿಗಳು ಸ್ವರ್ಗ ಸುಖಲೋಕ ಅಂತ ಇದಲ್ವೇ ಅಲ್ಲ ಅದು ಸ್ವರ್ಗಲೋಕ. ಸ್ವರ್ಗಲೋಕ ಅನ್ನೋದು ನಮ್ಮ ಗಣ್ಯ ಕಾಣತಕ್ಕಂತಹ ಲೋಕ ಅಂತ ಅದಿಂದ ಶುರು ಮಾಡೋದು. ಸ್ಪಷ್ಟ ಇದೆ. ಚಂದ್ರಲೋಕ ಅನ್ನೋದು ಮೆಟಫಿಸಿಕಲ್ ವರ್ಲ್ಡ್, ಅದು ಈ ಫಿಸಿಕಲ್ ಇಲ್ಲಿ ಕಾಣುವಂತಹದ್ದಲ್ಲ. ಆದ್ದರಿಂದ ಚಂದ್ರಗ್ರಹ ಸೂರ್ಯನಿಗಿಂತ ದೂರ ಅಂತ ಹೇಳಿಲ್ಲ, ಚಂದ್ರಲೋಕವನ್ನು ಹೇಳಿಲ್ಲ, ಚಂದ್ರಗ್ರಹ ಬಹಳ ಜನ ಪರಿಹಾಸ್ಯ ಮಾಡ್ತಾರೆ. ಪುರಾಣದಲ್ಲಿ ಚಂದ್ರ ಸೂರ್ಯನಿಗಿಂತ ಆಚೆ ಇದ್ದಾನೆ ಅಂತ ಹೇಳ್ತಾರೆ. ಹಾಗೆ ಹೇಳುವವರಿಗೆ ಗೊತ್ತಿಲ್ಲ, ನನ್ನದು ಬರೀಕೆ ಗೊತ್ತಿಲ್ಲ. ಯಾಕೆಂದ್ರೆ ಇದೇ ಶಾಸ್ತ್ರವಾದರೆ ಅದು ಸರಿಯಾಗಿ ಶಾಸ್ತ್ರವಿಲ್ಲದವರು ಎಂದು ನಾನು ಅದೇನು ಹೇಳೋದು ಅಂತ ಒಬ್ಬರು ಬೆಂಗಳೂರು ಒಬ್ಬರು ಒಬ್ಬರು ಪಂಡಿತರು ನೋಡಿದ್ರು. ಚಂದ್ರ ಸೂರ್ಯನಿಂದ ಆಚೆಗೆ ಇರುವುದು ಮತ್ತೆ ಇವರು ಹೋಗಿ ಬಂದರಲ್ಲ ಚಂದ್ರ ಗ್ರಹಕ್ಕೆ, ಅದ್ರ ಮೇಲೆ ವಿವಾದ ಇರಬೇಕು. ಅದಕ್ಕೆ ಅವ್ರ ಹೆಸರು ಏನು ಗೊತ್ತುಂಟ, ಅದು ಚಂದ್ರಗ್ರಹಕ್ಕೆ ಎಲ್ಲೋ ಪೂಜೆಯಲ್ಲಿ ಒಂದು ಬಾಗಿಲು ಹಿಡಿದು ಮಾಡಿ ಇಟ್ಕೊಂಡು ಒಂದು ಚಂದ್ರ ಗ್ರಹ ಹೇಳುವುದು ಚಂದ್ರಗ್ರಹ ಚಂದ್ರಲೋಕ ಹೋಗಲೇ ಇಲ್ಲ ಅವರು. ಇದು ಇವ್ರದೇ ಒಂದು ಅದು ಚಂದ್ರ ಲೋಕಕ್ಕೆ ಹೋದ್ರೂ ಅಡ್ಡಿ ಇಲ್ಲ, ಚಂದ್ರ ಗ್ರಹಕ್ಕೆ ಹೋಗುದು ಚಂದ್ರ ಲೋಕಕ್ಕೆ ಹೋಗಿಲ್ಲ ಈ ವಿಷಯ ಹೇಳೋದಿಲ್ಲ. ಚಂದ್ರ ಗ್ರಹಕ್ಕೂ ಹೋಗಿಲ್ಲ, ಪೂಜೆಯಲ್ಲಿ ಒಂದ್ ಕಡೆ ಚಂದ್ರ ತಿಳ್ಕೊಂಡು ಮನೆ ಇಟ್ಕೊಂಡು ಬಂದರು. ಅದಲ್ಲ, ಚಂದ್ರ ಗ್ರಹ ಬೇರೆ ಚಂದ್ರಲೋಕ ಬೇರೆ ಅನ್ನುವಂತ ವೇದಾಂತ ಓದಿದವರಿಗೆ ಈ ವಿಷಯ ಗೊತ್ತು. ಶಾಸ್ತ್ರ ಹೇಳುವುದು ಚಂದ್ರಲೋಕ, ಅದು ಸೂರ್ಯನಿಗಿಂತ ಆಚೆಗಿದೆ. ಹಾಗಾಗಿ ಇದೆಲ್ಲ ಯೋಚನೆ ಮಾಡಿದರೆ ವಿಜ್ಞಾನದ ದೇವತೆ ಒಂದು ಅಂತರಂಗದಲ್ಲಿ ನಾವು ಮಾಡಿದ ಸಂಶೋಧನೆ ಮಾಡಿ ಒಂದು ವಿಷಯವನ್ನು ವಿಶಿಷ್ಟವಾಗಿ ತಿಳ್ಕೊಳ್ತಕ್ಕಂತಹ ಸ್ಥಿತಿ ಸಾಕ್ಷಾತ್ಕಾರದ ಹಂತಕ್ಕೆ ಒಂದು ದೇವತೆ ಆಗಬೇಕಾಗಿದ್ದರೆ ಅಷ್ಟೇ. ಅದನ್ನು ಸಾಮಾನ್ಯ ನಮ್ಮ ಮನಸ್ಸಿನ ಎಲ್ಲ ರೋಗಗಳ ಮನೋಮಾಲಿನ್ಯ ಪರಿಹಾರಕ್ಕೆ ಚಂದ್ರದೇವತೆ ವಿಜ್ಞಾನ ದೇವತೆ ಅಂದ್ರೆ ಸಾಮಾನ್ಯ ಮನೋದೇವತೆ. ಚಂದ್ರಮಾ ಮನಸ್ಸೋ ಜಾತ ಚಕ್ಷೋ ಸೂರ್ಯೋ ಜಾಯತ, ಅವನು ಮನಸ್ಸಿನ ಕಣ್ಣು ಇವನು ಹೊರಗಿನ ಕಣ್ಣು. ಅದರಿಂದ ಮನಸ್ಸಿನ ಎಲ್ಲಾ ರೋಗಗಳನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿಯು. ಆದ್ದರಿಂದಲೇ ಮನೋನಿಯಾಮಕನಾದ ಚಂದ್ರನಲ್ಲಿ ಧನ್ವಂತರಿಯ ಸನ್ನಿಧಿ. ಯಾಕೆಂದ್ರೆ ಧನ್ವಂತರಿ ರೋಗ ನಿವಾರಕ, ರೋಗ ಆಗುದು ಆಲ್ ದ ಡಿಸೀಸಸ್ ಆರ್ ಬೇಸಿಕಲಿ ಮೆಂಟಲ್. ಮೈಂಡ್ ಈಸ್ ಟ್ರೀಟೆಡ್ ದ ಫಿಸಿಕಲ್ ಡಿಸೀಸ್ ವಿತ್ ದ ಸಿಪಿಯರ್. ಅದು ಮಾನಸಿಕವಾದ ಟ್ರೀಟ್ಮೆಂಟ್ ಇಂದ ಎಲ್ಲ ರೋಗಗಳು ಮೂಲತಃ ಮಾನಸಿಕ. ನಾನು ಮೊನ್ನೆ ಹೇಳಿದ್ರು ಮನಸ್ಸಿನಲ್ಲಿ ನನಗೆ ರೋಗ ಇಲ್ಲ ಅನ್ನೋದೊಂದು ಕನ್ವಿಕ್ಷನ್ ಬಂದ್ರೆ ದೇಹದಂತ ಕಷ್ಟಕ್ಕೆ ರೋಗ ಆಗುತ್ತೆ. ಡಾಕ್ಟರ್ ರೋಗ ಇಲ್ಲ ಅಂತ ಹೇಳಿದ್ರು ಕೂಡ ನನಗೇನೋ ಒಂದು ಕಾಯಿಲೆ ಇದೆ, ನನಗೇನೋ ಒಂದು ಕಾಯಿಲೆ ಇದೆ ತಿಳ್ಕೊಂಡ್ರೆ ಕಾಯಿಲೆ ಶುರು ಆಗುತ್ತೆ. ಅಂದ್ರೆ ಬೇಸಿಕಲಿ ಡಿಸೀಸ್ ಈಸ್ ಬೆಟರ್, ಇಟ್ ಇಸ್ ಬೇಸ್ಡ್ ಆನ್ ಮೈಂಡ್. ಮೈಂಡಿನಲ್ಲಿ ಕ್ರಿಯೇಟ್ ಆಗುತ್ತೆ, ಅದು ನಮ್ಮ ದೇಹದ ಮೇಲೆ ಪರಿಣಾಮ. ಹಾಗಾಗಿ ಎಲ್ಲ ರೋಗಗಳ ನಿವಾರಕನಾಗಿರ್ತಕ್ಕಂಥ ಧನ್ವಂತರಿಯ ಅಧಿಷ್ಠಾನವಾಗಿರ್ತಕ್ಕಂಥ ಚಂದ್ರ ಮನೋನಿಮ. ಆ ಅಪರೋಕ್ಷ ಜ್ಞಾನದ ಆನಂದದ ಅಮೃತವನ್ನು ಕೊಡುವ ಧನ್ವಂತರಿ ಇದು ಚಂದ್ರ. ಆ ಸಾವಿಲ್ಲದ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಅಪರೋಕ್ಷ ಜ್ಞಾನದ ಅಮೃತವನ್ನು ಕೊಡುವವನು ಇದು ಚಂದ್ರ. ಅದು ವಿಜ್ಞಾನ ನಿಮಗೆ. ಹಾಗಾಗಿ ವಿಜ್ಞಾನ ಭಾವ ಧ್ಯಾನಾನುಭೂಯ ಅಥವಾ ಧ್ಯಾನಕ್ಕಿಂತ ದೊಡ್ಡ ಸಂಗತಿ ಎಂದರೆ ಧ್ಯಾನದ ಮೂಲಕ ನಾವು ಕಂಡುಕೊಳ್ತಕ್ಕ ಸಂಗತಿ. ಅವನು ಜ್ಞಾನ ಯಥಾರ್ಥವಾದ ಅರಿವನ್ನ ವಿವೇಚಯತಿ ನಿರ್ಧಾರ ಮಾಡಿಕೊಳ್ಳುವವನು. ಆದ್ರಿಂದ ಚಂದ್ರನಿಗೆ ವಿಜ್ಞಾನ ಎಲ್ಲ ವಿಜ್ಞಾನವೂ ಮನಸ್ಸಿನ ಮೂಲಕ ತಾನೆ. ಅವನು ಸ್ವಲ್ಪ ಕೈಕೊಟ್ರೆ ಮನುಷ್ಯ ಮನೋಭಿಮಾನಿ ಚಂದ್ರ ಸ್ವಲ್ಪ ತೊಂದರೆ ಕೊಟ್ಟು ಬಿಟ್ರು ಸ್ವಲ್ಪ ಅದು ಹಾಗೆ ಸ್ವಲ್ಪ ಅಮಾವಾಸ್ಯ ಕೊಟ್ಟೇ ಬಂದ ಸ್ವಲ್ಪ ಹೆಚ್ಚಿನ ಆಗುತ್ತೆ ಅವರಿಗೆ ಚಂದ್ರನ ಗತಿಯಲ್ಲಿ ಹೆಚ್ಚಿಗೆಕ್ಕಾದ ಮೇಲೆ ಮೈಂಡ್ ಹೆಚ್ಚಿಗೆ ನೋಡೋದು. ಅದು ಅಮಾವಾಸ್ಯ ಕೊಟ್ಟಿರೋದು ಸ್ವಲ್ಪ ಉತ್ತರ ಬೇರೆ ತರ ಮಾತಾಡ್ತಾರೆ, ಹಾಗೆ ಸ್ವಲ್ಪ ಸರಿ ಇಲ್ಲ. ಆದ್ರೆ ಚಂದ್ರನ ಪ್ರಭಾವ ವೈದ್ಯದ ಮೇಲೆ ಎಷ್ಟು ಅಂದ್ರೆ ಯಾರು ಸೈಕಿಕ್ ಇರ್ತಾರೆ ಅವ್ರು ಕುಟುಂಬ ಒಂದು ಅಮಾವಾಸ್ಯ ಬೇರೆ ಮನೆಯಲ್ಲೇ ಒಬ್ರು ಇದ್ರು ಅಡುಗೆ ಮಾಡ್ಕೊಂಡು ಒಳ್ಳೆ ಮನುಷ್ಯ ತುಂಬಾ ಒಳ್ಳೆಯವರು ಸಜ್ಜನಾದ್ರೆ ಸಜ್ಜನು. ಆದ್ರೆ ಅವ್ರಿಗೆ ಒಂದು ಪ್ರಾರಂಭ ಅಮಾವಾಸ್ಯ ಬಂತು ಅಂದ್ರೆ ಸೈಲೆಂಟ್ ಮಾತೇ ಇಲ್ಲ, ನೀವೇನು ಮಾತಾಡ್ತು ನಾವು ಕೂಡ ಅವರು. ಹುಣ್ಣಿಮೆ ಬಂತು ಅಂದ್ರೆ 24 ಗಂಟೆ ಮಾತಾಡ್ತು, ಅಪಾಯ ಏನಿಲ್ಲ ನಾವು ಕೇಳ್ತಾ ಇರೋದು ತಡ್ಕೋಬೇಕಷ್ಟೆ. ಕೆಲಸ ಎಷ್ಟು ಬರ್ತಿತ್ತು ಒಳ್ಳೆ ಚೆನ್ನಾಗಿ ಕೆಲಸ ಮಾಡುದು. ಆದ್ರೆ ಈ ಡಿಫರೆನ್ಸ್ ಅನ್ನು ನಾನೇ ಅಬ್ಸರ್ವ್ ಮಾಡಿದ್ದೀನಿ. ಅಮಾವಾಸ್ಯ ಸಮಯದಲ್ಲಿ ಏನ್ ಹೇಳಿದ್ರು ಹೂತ್ ಅಂದ್ರೆ ದೊಡ್ಡದು ಬಾಯಿ ಬಿಚ್ಚಿದೆ ಸೈಲೆಂಟ್ ಅಂತ ಮುಖ್ಯ ಆಗುತ್ತೆ. ಹುಣ್ಣಿಮೆ ಬಂತು ನಿದ್ರೆನೇ ಇಲ್ಲ ಅಷ್ಟು ಬೆಳಿಗ್ಗೆ ತನಕ ಮಾಡ್ಬೇಕು ನಾವೆಲ್ಲ ನಿದ್ದೆ ಮಾಡಿದ್ರೆ ಅವರಷ್ಟೇ ಗೊತ್ತಂದು ಮಾತಾಡ್ಬೇಕು. ಮಾತಾಡ್ತಾ ಅಥವಾ ಏನಾದ್ರು ಹೇಳ್ಕೊಂಡು ಮನೆ ಕೆಲಸ ಮಾಡ್ತಾರೆ. ರಸ್ತೆ ಬಳಸಿದ್ದೆಲ್ಲ ಮನೆ ಕೆಲಸ ಮಾಡ್ತಾರೆ, ದೊಡ್ಡದನ್ನೇ ತೊಳೆಯೋದು, ರಸ್ತೆ ಬಳಸಿದ ಕೆಲಸ ಮಾಡದೆ ಮಾತಾಡ್ತಾ ಇದ್ದಾರೆ. ಹಾಗಂತೆ ಯಾರಿಗೂ ಏನು ಅಪಾಯ ಇಲ್ಲ, ಬಟ್ ಇಟ್ ಇಸ್ ಐಕೆ ಸಹಜ ಅಲ್ಲ, ಇದು ಚಂದ್ರನ ಕೆಲಸ. ಹಾಗಾಗಿ ಚಂದ್ರ ಕೈಕೊಂಡ್ರೆ ಬದುಕೇ ಇಲ್ಲ, ಹುಚ್ಚು ಜನ ಎಲ್ಲ ನಗುವಂತ ನನಗೆ ಬದಲಾಗುತ್ತೆ. ಚಂದ್ರ ಅನುಗ್ರಹ ಮಾಡಿಬಿಟ್ರೆ ಸಾಕ್ಷಾತ್ಕಾರ. ಆದ್ದರಿಂದ ನಮಗೆ ಜ್ಞಾನ ದೇವತೆ ಯಾಕೆ ಇಷ್ಟು ವಿವರಣೆ ಹೇಳ್ತಾ ಇದ್ದೇನೆ ಅಂದ್ರೆ, ಪರಿಷತ್ಕಾರ ಹೇಳಿದ್ದಂತ ನಾವು ಜೀವನದಲ್ಲಿ ಅನುಭವಿಸಬಹುದು. ಜೀವನದ ಅನುಭವದ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದರ ಮಹತ್ವ ಏನು ವಿಜ್ಞಾನ ಕೊಟ್ಟರೆ, ಹಿಂದೆ ಹೇಳಿದ್ರೆ ಮೊದಲು ನಾಮ ಮತ್ತು ನಾಮಗಳಂತೆ ಒಂದು ಸಂಕಲನ ಅಂದರೆ ವಾಕು, ಅದೇ ವೇದ. ವೇದವನ್ನ ನಾವು ಉಚ್ಚಾರ ಮಾಡ್ತೀವಿ, ವಾಕ್ಯದಿಂದ ವೇದವನ್ನ ನಾವು ತಿಳ್ಕೊತೇವೆ. ಹೌದು, ವಾಕ್ಯದಿಂದ ವೇದ ತಿಳಿಯಿತು, ಏನ್ ತಿಳಿಯಿತು, ವೇದದ ಮಂತ್ರ ತಿಳಿಯಿತು, ಅರ್ಥದ ತಿಳಿಯಿತು ಅಂತ ತಿಳಿಯುತ್ತದೆ. ಮನಸ್ಸು ಬಂತು, ಆಮೇಲೆ ಪರ್ಜನ್ಯ ಬಂತ, ಮನಸ್ಸು ಆಯ್ತು ಅರ್ಥ ಮಾಡ್ಕೊಂಡು. ಆದ್ರೆ ಮನಸ್ಸಿನೊಳಗೆ ಅರ್ಥ ಹೋಗುದು ಪರ್ಜನ್ಯ ಮುಂದೆ ಅರ್ಥ ಆಗ್ಲಿಲ್ಲ. ಆಮೇಲೆ ಪರ್ಜನ್ಯ ಬಂತ, ಆಮೇಲೆ ಮಿತ್ರ ಬಂತ, ಮಂತ್ರಿ ಬಂತ, ಚಿತ್ತ ಸ್ಮರಣ ಶಕ್ತಿ. ಆವಾಗ ಸ್ವಲ್ಪ ಜಾಗೃತ ಅರ್ಥ, ಮೂರ್ತಿ ವೇದ ಅರ್ಥ ಆಗುತ್ತೆ. ಯಾವಾಗ ಅಂದ್ರೆ ವಿಜ್ಞಾನಮಯ ಕೋಶ. ಆದ್ರಿಂದ ವಿಜ್ಞಾನಮಯ ಕೋಶ ಅದೇ ವಿಜ್ಞಾನ. ಚಿತ್ತದಿಂದ ವಿಜ್ಞಾನ, ವಿಶಿಷ್ಟವಾದ ಜ್ಞಾನ. ಆ ವಿಜ್ಞಾನ ಮನ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಮಂತ್ರದ ಧ್ಯಾನದಿಂದ ಅರ್ಥ ಕೊಳೆಯುತ್ತಲ್ಲ ಫ್ಲಾಶ್. ಯಾವತ್ತೂ ಅಷ್ಟೇ ವಿಜ್ಞಾನ ಅನ್ನೋದು ಇಟ್ ಈಸ್ ಎ ಫ್ಲಾಶ್, ಇಟ್ ಈಸ್ ಎನ್ ಇಂಟ್ಯೂಷನಲ್ ಫ್ಲಾಶ್, ಇಟ್ ಈಸ್ ನಾಟ್ ಎ ಕನ್ಕ್ಲೂಷನ್ ಪ್ರೂವ್ಡ್ ಬೈ ಲ್ಯಾಬೊರೇಟರಿ. ಲ್ಯಾಬೊರೇಟರಿಯಲ್ಲಿ ಯಾವುದೇ ಸತ್ಯವನ್ನು ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತೆ ಲ್ಯಾಬೊರೇಟರಿಯಲ್ಲಿ ಮತ್ತೆ ನೋಡುವ ಮೊದಲು ಸತ್ಯ ಹೊಳೆಯುವುದು. ವಿಜ್ಞಾನಿಗಳಿಗೆ ಕೂಡ ಲ್ಯಾಬೊರೇಟರಿಯಲ್ಲಿ ಸತ್ಯ ಬರುವುದಲ್ಲ, ಮೊದಲು ಸತ್ಯ ಹೊಳೆಯೋದು. ಇಟ್ ಈಸ್ ಎ ಫ್ಲಾಶ್, ಒಳಗಿನ ಫ್ಯಾಕ್ಟರಿ ಲ್ಯಾಬೊರೇಟರಿಯಲ್ಲೇ ಬರುವುದು ಸತ್ಯ. ಆಮೇಲೆ ಅದನ್ನು ಚಂದ್ರ ಒಳಗಿನಿಂದ ಬಳಸ್ತಾರೆ. ಚಂದ್ರನಿಂದ ಸತ್ಯ ಹೊಳೆಯಿತು, ಆಮೇಲೆ ಹೊರಗಿನಿಂದ ನಾವು ಅದನ್ನು ಲಾಜಿಕಲ್ ಆಗಿ ಹೇಗೆ ಮತ್ತೆ ತರ್ಕಬದ್ಧವಾಗಿ ಅದಕ್ಕೆ ಚಿಂತನೆ ಮಾಡಿ ಕನ್ಕ್ಲೂಷನ್ ಬರುವುದು ಮೊದಲ ವಿಷಯ. ಆದ್ರಿಂದ ಯಾವುದೇ ಒಂದು ವಿಷಯ ನಮಗೆ ಸರಿಯಾಗಿ ಅರ್ಥ ಆಗುವುದು ವಿಜ್ಞಾನೇನ ವಾ ಋಗ್ವೇದಂ ವಿಜಾನಾತಿ, ಯಜುರ್ವೇದಂ ಸಾಮವೇದಂ ಮಾತೃಗುಣಂ ಚತುರ್ಥಂ ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ, ವೇದಂ ವಿದ್ಯಂ ರಾಶಿಂ ದೈವಂ ವಿಧಿಂ ವಾಕೋವಾಕ್ಯಂ ಏಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪದೇವ ಜನವಿದ್ಯಾ. ಎಲ್ಲಾ ವಿದ್ಯೆಗಳು ಏನು ಮೊದಲು ನಾನು ಓದಿದ್ದೇನೆ ಅಂತ ನಾರದ ಹೇಳಿದ. ಅದೆಲ್ಲ ಓದಿದ್ದು ಅರ್ಥ ಆಗ್ಬೇಕಾಗಿದ್ದರೆ ಈ ವಿಜ್ಞಾನ ದೇವತೆ ಒಳಗಿನಿಂದ ಜಾಗೃತ ಆಗ್ಬೇಕಪ್ಪ. ಇದು ತಲೆ ಕೆಟ್ಟು ಹೋಗುತ್ತೆ, ಓದಿದ್ದು ಅರ್ಥ ಆಗುವುದಿಲ್ಲ ಅಥವಾ ಅಪಾರ್ಥ ಆಗುತ್ತೆ. ಓದಿದ್ದು ಅರ್ಥ ಆಗ್ಬೇಕಾಗಿದ್ದರೆ ಒಳಗಿನಿಂದ ವಿಜ್ಞಾನ ದೇವತೆ ಆದ ಚಂದ್ರ ಬಳಸಬೇಕು, ಇದರಿಂದ ಅರ್ಥ. ಅದಕ್ಕೆ ಎಲ್ಲ ವೇದಗಳು ಈ 18 ವಿದ್ಯೆಯನ್ನ ನಮಗೆ ತಿಳಿಸುವ ಒಂದು ವಿಜ್ಞಾನ ದೇವತೆ ಆದ ಚಂದ್ರ. ಅಷ್ಟೇ ಅಲ್ಲ, ಜೀವಂಚ ಪ್ರಕ್ರಿಯಂಚ ಭೂಮ್ಯಾಕಾಶಗಳ ಅರಿವು ವಿಜ್ಞಾನ ದೇವತೆ ಆದ ಚಂದ್ರನೇ. ಜೀವಂಚ ಪ್ರಕ್ರಿಯಂಚ ವಾಯುಂಚ ಆಕಾಶಂಚ ಅಪಶ್ಚ ತೇಜಸ್ಸು ಪಂಚಭೂತಗಳು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶಗಳ ಅರಿವನ್ನು ಕೊಡತಕ್ಕ ವಿಜ್ಞಾನ ದೇವತೆ. ಯಾಕೆಂದ್ರೆ ವಿಜ್ಞಾನ ಅನ್ನೋದು ಡಿಫೈನ್ ಮಾಡ್ತದೆ, ಇದು ಹೀಗೆ ಅಂತ, ಇದು ನೀರು ಇದು ಮಣ್ಣು, ಇದನ್ನು ಡಿಫೈನ್ ಮಾಡ್ತದೆ. ಈ ಮಣ್ಣಿನಲ್ಲಿ ಅನ್ನ ಅನ್ನ ಏನದು, ಅದು ಮಣ್ಣಲ್ಲ ನೀರಲ್ಲ ಬೆಂಕಿ ಎಲ್ಲ ಗಾಳಿ ಎಲ್ಲ ಆಕಾಶ. ಆದ್ರೆ ವಿಜ್ಞಾನ ಏನು, ಅನ್ನ ಅಂದ್ರೆ ಅನ್ನ ಅಂದ್ರೆ ಮಣ್ಣು ಮತ್ತು ನೀರು ಅಷ್ಟೇ. ಮಣ್ಣು ನೀರು ಬೆಂಕಿ, ಮಣ್ಣು ಹಾಕಿದೆವು ಪಾತ್ರೆಗೆ, ನೀರು ಬೈದೆವು ಬೆಂಕಿ ಇಟ್ಟೆವು ಅನ್ನ, ಅದು ಮಣ್ಣು ನೀರು ಬೆಂಕಿ ಕಾಗದ, ಇದು ವಿಜ್ಞಾನ. ಇದರಲ್ಲಿ ಅನ್ನ ಅಂದ್ರೆ ಏನು, ಪ್ರಾಣಿಗಳಿಗೆ ಅನ್ನ ಅಂದ್ರೆ ತಿನ್ನುವಂತ ಏನೂ ಗೊತ್ತಿಲ್ಲ. ವಿಜ್ಞಾನ ಹೇಳಿದ್ರು ಅನ್ನ ಅಂದ್ರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಅರ್ತ್ ವಾಟರ್ ಅಂಡ್ ಫೈರ್. ಪ್ರಪಂಚದ ಎಲ್ಲವೂ ಕೂಡ ಮಣ್ಣು ನೀರು ಬೆಂಕಿ, ಪ್ರತಿಯೊಂದು ವಸ್ತುವನ್ನು ಇದು ಮಣ್ಣು, ಇದರಲ್ಲಿ ಮಣ್ಣಿನ ಅಂಶ ಇಷ್ಟು ಪರ್ಸೆಂಟ್, ನೀರಿನ ಅಂಶ ಇಷ್ಟು ಪರ್ಸೆಂಟ್, ಬೆಂಕಿಯ ಅಂಶ ಇಷ್ಟು ಪರ್ಸೆಂಟ್, ಇದು ವಿಜ್ಞಾನ. ಬೆಂಕಿ ಇದರ ಬೆಂಕಿಯ ಅಂಶ ಇಷ್ಟು, ಮಣ್ಣಿನ ಅಂಶ ಇಷ್ಟು, ಯಾವುದು ಮಣ್ಣು, ಯಾವುದು ನೀರು, ಯಾವುದು ಬೆಂಕಿ, ಯಾವುದು ಗಾಳಿ, ಯಾವುದು ಆಕಾಶ, ಅದರ ದೇವತೆಗಳು ಯಾವುದು, ಅದರ ಸ್ವರ್ಗ ಯಾವುದು, ಭೂಮಿ ಅಂತ ಇವಂಚ ಪೃಥಿವೀಂಚ ವಾಯುಂಚ ಆಕಾಶಂಚ ಅಪಶ್ಚ ತೇಜಸ್ತೇಜಶ್ಚ ದೇವಾಂಶ ಪುರುಷ್ಯಾಂಶ ಇದನ್ನೆಲ್ಲವನ್ನು ತಿಳಿಸುವುದು ಯಾರು? ವಿಜ್ಞಾನ. ವಿಜ್ಞಾನ ದೇವತೆಯಾದ ಚಂದ್ರನ ಅನುಗ್ರಹದಿಂದ ಇವೆಲ್ಲ ದೇವತೆಗಳು ದೇವತೆಗಳನ್ನು ಗುರುತಿಸುವ ಶಕ್ತಿ ಪ್ರಾಣಿಗಳಿಗಿಲ್ಲ. ದೇವಾಂಶ ಪುರುಷ್ಯಾಂಶ ಪಶುಂಶ್ಚ ವಯಾಂಶಿಚ ಪಶುಗಳನ್ನು ಪಕ್ಷಿಗಳನ್ನು ಹಿಂದೆ ಬಂದಿರುವ ವಿಷಯಗಳನ್ನೆಲ್ಲ ಇದನ್ನು ಡಿಫೈನ್ ಮಾಡಿ ಖಚಿತವಾಗಿ ತಿಳ್ಕೊಳ್ಳುವಂಥದ್ದು ವಿಜ್ಞಾನಕ್ಕೆ ಮಾತ್ರ ಸಾಧ್ಯ. ಅಂದರೆ ಆಳವಾದ ಜ್ಞಾನವನ್ನು ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ವಿಶಿಷ್ಟವಾದ ಜ್ಞಾನವನ್ನು ಪಡೆಯ ಸ್ಪೆಷಲೈಸೇಷನ್ ಅಂತ ವಿಜ್ಞಾನ ಅಂದ್ರೆ ಸ್ಪೆಷಲೈಸೇಷನ್ ಇನ್ ವಿಸ್ಡಮ್ ಜ್ಞಾನದಲ್ಲಿ ವಿಶೇಷವಾದಂತಹ ಪಶುಂಶ್ಚ ವಯಾಂಶಿಚ ಅಷ್ಟೇ ಅಲ್ಲ ವಿಜ್ಞಾನ ತಿಳಿಸುವಂತಹದ್ದು ಮತ್ತೆ ತೃಣ ವನಸ್ಪತಿ ಮರಮಂಟುಗಳು ವಿಜ್ಞಾನದಿಂದ ಏನಾಯಿತು ಆಯುರ್ವೇದ ಬಿಟ್ಟಿತು. ಮರಮಂಟುಗಳ ದೇವತೆ ಚಂದ್ರ, ಔಷಧಿಗಳ ದೇವತೆ ಚಂದ್ರ, ವನಸ್ಪತಿಗಳ ದೇವತೆ ಚಂದ್ರ, ಅವರಿಂದಾಗಿ ಆ ವನಸ್ಪತಿಗಳಲ್ಲಿ ಇರ್ತಕ್ಕಂಥ ಗುಣಗಳು ಬರ್ತಿರೋದು ಯಾವ ಬೇರು ಯಾವ ಬೀಜ ಅದರಿಂದ ಏನು ಔಷಧ ಅದರಿಂದ ಏನು ರೋಗ ಪರಿಹಾರ ಮತ್ತೆ ಅಲ್ಲಿಗೆ ಬಂತು ಆಯುರ್ವೇದ ಧನ್ವಂತರಿ ಬಂತ. ಇಡೀ ರೋಗ ಪರಿಹಾರಕವಾಗಿರ್ತಕ್ಕಂಥ ಸಮಸ್ತ ಔಷಧಗಳು ಇರುವುದು ವನಸ್ಪತಿಗಳಲ್ಲಿ. ಅದು ಎಲ್ಲಾ ವನಸ್ಪತಿಗಳಿಗೂ ದೇವತೆ ಚಂದ್ರ. ಅದರಿಂದ ಔಷಧಾಭಿ ಆರೋಗ್ಯ ಪ್ರದನಾಗಿರ್ತಕ್ಕಂಥ ಆರೋಗ್ಯಕರ ಚಂದ್ರ. ಚಂದ್ರ ಜಾತಕದಲ್ಲಿ ಸರಿಯುತ್ತಿದ್ದರೆ ಸ್ವಲ್ಪ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ಕಾಯಿಲೆ ಬರುವುದು ಸ್ವಲ್ಪ ನೋಡಿಕೊಳ್ಳಿ. ಅವನು ದೇಹಕ್ಕೆ ಆರೋಗ್ಯ ಕೊಡುವವನು ಆರೋಗ್ಯ ತೊಂದರೆ ಕೊಡುವವನು ಚಂದ್ರ. ಕಾರಣ ಔಷಧಕ್ಕೆ ದೇವತೆ ಅವನು ಎಲ್ಲ ಔಷಧಗಳಿಗೆ ಯಾವ್ಯಾವ ಗಿಡಮೂಲಿಕೆಯಲ್ಲಿ ಏನೇನು ಶಕ್ತಿ ಇದೆ ಇದು ವಿಜ್ಞಾನ. ಇದರೆಲ್ಲ ಗಿಡ ಕಿತ್ತಿದ ಸಾರು ಮಂಜನ ಕೈಯಲ್ಲಿ ಒಳ್ಳೆ ಸಸಿ ಕೊಟ್ರೆ ಒಳ್ಳೆ ಕಾಯಿಪಲ್ಲೆ ಆಗುವ ಸಸಿ ಕಿತ್ತು ಬಿಸಾಡುತ್ತೆ. ಅದಕ್ಕೆ ಬೆಂಡೆಕಾಯಿ ಆದರೆ ತೊಂಡೆಕಾಯಿ ಆದರೆ ಕಿತ್ತು ಬಿಸಾಡ. ಆದ್ರೆ ಮನುಷ್ಯ ಹೇ ಇದು ಬೆಂಡೆಕಾಯಿ ಆಗುತ್ತೆ ಇದು ಪದಾರ್ಥ ಚೆನ್ನಾಗಿರುತ್ತೆ ಈ ತೊಂಡೆಕಾಯಿ ಈ ಬೆಂಡೆಕಾಯಿ ಇದು ಅಲಸಂದೆ ಅದನ್ನೆಲ್ಲ ನಟ್ಟು ಬೆಳೆಸಿದ ಆದ್ರೆ ಅದನ್ನು ಒಂದೊಂದು ಗುಣ ನಿರ್ಮಗಳು ಅಂದ್ರೆ ಕೊಳ್ಳೆ ಇದು ಬಾಂಕ ಇದು ಬಿತ್ತ ಇದು ಕೃಷ್ಣ ಇದು ಕಪ ಇದು ವಾಕ ಇದು ಗುಣ ಆಗುತ್ತೆ ಕಾಯಿಲೆ ಗುಣ ಆಗುತ್ತೆ. ಇದ್ರ ಬೇರು ತೆಗೆದುಕೊಂಡ್ಬಿಟ್ರೆ ಎಲ್ಲ ರೋಗ ಗುಣ ಆಗುತ್ತೆ. ಅದನ್ನು ಬೇರಿನಲ್ಲಿ ದಕ್ಷಿಣದಲ್ಲಿರುವ ಬೇರಿನ ಕ್ವಾಲಿಟಿ ಕೂಡ ಬೇರೆ, ಪಶ್ಚಿಮದಲ್ಲಿರುವ ಬೇರಿನ ಕೂಡ ಬೇರೆ, ಒಂದೊಂದು ದಿಕ್ಕಿನಲ್ಲಿರುವ ಬೇರೆ ಒಂದೊಂದು ಶಕ್ತಿ. ಆ ಬೇರನ್ನು ಕೂಡ ಇಂತಹ ನಕ್ಷತ್ರದಲ್ಲಿ ಚಂದ್ರ ಈ ಕ್ಷೇತ್ರಕ್ಕೆ ಹೋದಾಗ ಒಂದೇ ದಿವಸ ಮುಂದಿನ ದಿವಸ ಕಡಿದ್ರೆ ಸ್ಟ್ರಾಂಗ್ ಆಗಿರುತ್ತೆ, ಮರ ಅಮಾವಾಸ್ಯೆ ಕಡಿದ್ರೆ ಅದು ಬೇಗ ತುಂಬಾ ಲಡ್ಡಾಗುತ್ತೆ. ಹೀಗೆಲ್ಲ ಪ್ರತಿಯೊಂದು ಇದು ವಿಜ್ಞಾನ. ಒಂದೊಂದು ವಸ್ತುವಿನಲ್ಲಿ ಇರ್ತಕ್ಕಂಥ ಗುಣಧರ್ಮಗಳು ಅದು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಔಷಧವಾಗಿ ಹೇಗಾಗುತ್ತೆ ಎಲ್ಲವನ್ನು ತಿಳಿಸುವುದು ಚಂದ್ರ. ಆದ್ದರಿಂದ ಔಷಧಿ ತನ್ನ ವನಸ್ಪತಿ ಶ್ವಾಪದಾನಿ ಆ ಕೀಟ ಪತಂಗ ಪ್ರತಿನಿಕಲು ಸಮಸ್ತ ಪ್ರಾಣಿಗಳನ್ನು ಮೂಲ ಮುಪ್ಪಟ್ಟೆಯ ತನಕ ಎಲ್ಲವನ್ನು ಮನುಷ್ಯ ಗುರುತಿಸುವುದು ವಿಜ್ಞಾನದ ಮೂಲಕ. ಪ್ರತಿಯೊಂದನ್ನು ಸಂಶೋಧನೆ ಪ್ರಾಣಿ ಆ ಪ್ರಾಣಿಯನ್ನು ಲ್ಯಾಬೊರೇಟರಿ ಮಾಡಿ ಸಂಶೋಧನೆ ಮಾಡಿ ಇದು ಹೀಗೆ ಇದರ ಕ್ವಾಲಿಟಿ ಹೀಗೆ ಇದರ ಸಂಶೋಧನೆ ಇದೆಲ್ಲ ವಿಜ್ಞಾನ. ಇದು ಚಂದ್ರ ಇದು ವಿಜ್ಞಾನದ ಪ್ರಪಂಚ. ಸಮಸ್ತ ಪ್ರಾಣಿಗಳು ಸಮಸ್ತ ಜೀವಜಾತಗಳು ದೇವತೆಗಳು ಮನುಷ್ಯರು ಎಲ್ಲವನ್ನೂ ಮನುಷ್ಯ ವಿಜ್ಞಾನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ ಧರ್ಮಂಚ ಧರ್ಮಂಚ ಹಿಂದೆ ಬಂದಿತ್ತು ವಾಕ್ಯದಿಂದ ತಿಳಿಯುತ್ತೆ ಅಂತ. ವಾಕ್ಯದ ಮೂಲಕ ತಿಳಿಯೋದು ಹೌದು, ಆದ್ರೆ ತಿಳಿಯೋದು ವಾಕ್ಯದ ಮೂಲಕ ತಿಳಿಬೇಕಾದ್ರೆ ಒಳಗಿದ ಜ್ಞಾನ ಇರಬೇಕು. ಅದರಿಂದ ವಿಜ್ಞಾನ ತಿಳಿಸುತ್ತೆ ವಾಕ್ಯದ ಮೂಲಕ, ವಾಕ್ಯದ ಮೂಲಕ ಧರ್ಮ ಧರ್ಮ ತಿಳಿಸುತ್ತೆ ವಿಜ್ಞಾನ. ವಿಜ್ಞಾನಂ ವೈ ವಿಜ್ಞಾನೇನ ವೈ ವಿಜಾನಾತಿ ಧರ್ಮಂಚ ಅಧರ್ಮಂಚ. ಯಾರಿಗೆ ವಿಶೇಷವಾದ ಜ್ಞಾನ ಇದೆ ಅವನು ಇದು ಧರ್ಮ ಇದು ಧರ್ಮ ತಿಳ್ಕೊಳ್ತಾನೆ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಧರ್ಮದ ಬಗ್ಗೆ ಶಾಸ್ತ್ರದ ಬಗ್ಗೆ ವಿಶೇಷವಾದ ಪರಿಜ್ಞಾನ ಇಲ್ಲದವನು ಇದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡಲಿಕ್ಕೆ ಹೋಗಬಾರದು. ಹಾಗೆ ಇಟ್ಕೊಂಡ್ರೆ ಅವ್ಯವಸ್ಥೆ ಆಗ್ಬಿಡುತ್ತೆ ಮನೆಯಲ್ಲಿ. ಆದ ತೀರ್ಮಾನ ಶಾಸ್ತ್ರವನ್ನು ಆಳವಾಗಿ ತಿಳಿದವರು ಅಂದ್ರೆ ಯಾರ ಒಳಗೆ ಚಂದ್ರೋದಯ ಆಗಿದೆ ಅವರು ಒಳಗೆ ಚಂದ್ರೋದಯ ಆಗದೆ ಕತ್ತಲು ತುಂಬಿದವರು ಧರ್ಮದ ಬಗ್ಗೆ ಮಾತಾಡ್ತಾರೆ. ಒಳಗೆ ಚಂದ್ರ ಉದಯ ಆದ್ಮೇಲೆ ಆ ಬೆಳೆದಿಂಗಳಲ್ಲಿ ಕಾಣುತ್ತೆ ಧರ್ಮಂಚ ಧರ್ಮಂಚ. ಇದು ಧರ್ಮ ಇದು ಅಧರ್ಮ ಅಂತ ಹೇಳುವ ಅಧಿಕಾರ ಜ್ಞಾನಿಗಳಿಗೆ ಮಾತ್ರ ಇದೆ. ಯಾಕೆಂದ್ರೆ ಧರ್ಮೋ ಭವತಿ ಅಧರ್ಮೋಪಿ ಅಧರ್ಮೋಪಿ ಧರ್ಮ ಧರ್ಮ ಅಧರ್ಮವಾಗುವುದು, ಅಧರ್ಮ ಧರ್ಮವಾಗುವುದು ಬೇರೆ ಬೇರೆ ನೆಲೆಯಲ್ಲಿ. ಅದು ಮೇಲು ನೋಟಕ್ಕೆ ಕಾಣುವಷ್ಟು ಸಿಂಪಲ್ ಅಲ್ಲ. ಧರ್ಮಸ್ಯ ತತ್ವ ನಿಹಿತಂ ಗುಹಾಯಾಂ, ನೀವು ಧರ್ಮ ಅಂತ ತಿಳ್ಕೊಂಡಂತಹ ಧರ್ಮ ಇರಬಹುದು, ನೀವು ಅಧರ್ಮ ಅಂತ ತಿಳ್ಕೊಂಡ ಧರ್ಮ ಇರಬಹುದು. ಧರ್ಮ ಯಾವುದು ಅಂತ ತೀರ್ಮಾನ ಮಾಡುವುದು ಬಹಳ ಕಷ್ಟದ ಕೆಲಸ. ಅದು ಹುಡುಗಾಟ ಮಾಡಬೇಕು. ಒಂದು ವೇಳೆ ಹುಡುಗಾಟ ಮಾಡುವುದಿದ್ರೆ ಇವತ್ತು ಧರ್ಮ ಧರ್ಮದ ಬಗ್ಗೆ ನಮ್ಮ ಜನ ಬಹಳ ಲಘುವಾಗಿ ಮಾತಾಡ್ತಾರೆ, ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಕಂಡ ಚಿಂತ ಆಗ್ಬೇಕು. ಹೆಂಗೆ ಹಾಕಿ ಮಾಡಿದ್ರು? ಇದೇ ರೀತಿ ಧರ್ಮಾಧರ್ಮದ ಬಗ್ಗೆ ಮಾತಾಡ್ತಾ ಇದ್ರೆ ಹಿಂದೆ ಪಾಂಡವರ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ಇವತ್ತು ಧರ್ಮಾಧರ್ಮದ ಬಗ್ಗೆ ಮಾತಾಡುವ ಮಂದಿಯೇ ಧರ್ಮಾಧರ್ಮ ನಿರ್ಣಾಯಕರಾಗಿದ್ದರೆ ಪಾಂಡವರೆಲ್ಲರೂ ಅಪಾಂತೆಯರು. ಯಾಕೆಂದ್ರೆ ಪರಪುರುಷರು, ಕೌರವರು ಶುದ್ಧ ಗಂಡನಿಗೆ ಹುಟ್ಟಿದರು. ಕೌರವರಿಗೆ ಪಂಕ್ತಿ ಹಾಕಿ ಪಾಂಡವರು ಎಡ್ಡ ಪಂಕ್ತಿ ಹಾಕ್ತಿದ್ರು. ಯಾಕೆಂದ್ರೆ ಧರ್ಮಾಧರ್ಮದ ನಿರ್ಣಯ ಮೇಲುನೋಟಕ್ಕೆ ಕಂಡದ್ದರಿಂದ ತಲೆಗರಿಟ್ಟೆ ಮಾತಾಡುವ ಮಂದಿ ಧರ್ಮಾಧರ್ಮ ನಿರ್ಣಯ ಮಾಡ್ತಿರ್ಲಿಲ್ಲ. ಅವರು ಹಾಗೂ ವೇದವ್ಯಾಸರಂತಹ ಮಾರ್ಗದರ್ಶಕರಿದ್ದರು. ಅದರಿಂದ ವೇದವ್ಯಾಸರಿಗೆ ಅಡ್ಡ ಭಕ್ತಿ ಆಗ್ತಿದ್ರೆ. ಈಗ ನಿಮ್ ಭಕ್ತಿ ಆಗುತ್ತದೆ ಅಲ್ಲ, ನೀವು ಬರಬೇಡಿ, ನಿಮ್ ಭಕ್ತಿಯನ್ನು ಮರೆತು ಎಲ್ಲಿ ಭಕ್ತಿ ಆಗ್ತಿದ್ರು. ಇವತ್ತು ಧರ್ಮದ ಬಗ್ಗೆ ಮಾತಾಡುವ ಜನ ಎಷ್ಟು ಕೂಡ ಪ್ರಜ್ಞೆಯನ್ನು ಬೆಳೆಸಿಕೊಂಡಿದ್ದಾರೆ ಅಂದ್ರೆ, ಇವ್ರ ಕೈಯಲ್ಲಿ ಯಾರು ವೇದವ್ಯಾಸ ಸಿಕ್ತಿದ್ರೆ ವೇದವ್ಯಾಸರಿಗೆ ಭಕ್ತಿ ಸಿಕ್ತಿದ್ರು. ಈ ಎಚ್ಚರವೂ ಇಲ್ಲ ಮಾತಾಡುವವರಿಗೆ, ತಾವು ಎಷ್ಟು ತಪ್ಪು ಮಾತಾಡ್ತಾ ಇದೆ ಅನ್ನೋ ಎಚ್ಚರ ಇಲ್ಲ. ಇವತ್ತು ಎಲ್ಲ ಸಮಸ್ಯೆಯಲ್ಲಿ ಇರ್ತಿದ್ರೆ ವೇದವ್ಯಾಸರು ಯಾವ ಮಠದವರು ವೇದವ್ಯಾಸರಿಗೆ ಭಕ್ತಿ ಕೊಡ್ತಾರೆ. ಇವತ್ತು ಎಲ್ಲಾ ಮಠಗಳಿಗೂ ವೇದವ್ಯಾಸರಿಂದಾಗಿ ಅವರ ಸಿದ್ಧಾಂತ ಬಂದ. ಆದರೆ ಯಾವ ಮಠದವರು ಮೂಲಕ ಭಕ್ತಿ ಹಾಕ್ತಾರೆ? ಯಾಕೆಂದ್ರೆ ಇವರು ಮದುವೆಯಾಗದೆ ಹುಟ್ಟಿದ್ರೆ ಇವರು ಯಾರು ಭಕ್ತಿ ತಗೊಳ್ಳೋದು? ನಾವು ಎಲ್ಲರೂ ಹುಟ್ಟ ಕಲಿಕಾಲ ಪುಣ್ಯಕ್ಕೆ ಅದು ಅಪರೇಷನ್ ನಡೆಯುತ್ತೆ ನಡೆಯುತ್ತಿರಲಿಲ್ಲ ಅಂತ ಭಕ್ತಿ. ಹೀಗೆ ಯಾವುದು ಧರ್ಮ ಯಾವುದು ಧರ್ಮ ಅನ್ನುವ ತೀರ್ಮಾನ ತುಂಬಾ ಆಳವಾದ ಶಾಸ್ತ್ರದ ಪರಿಜ್ಞಾನದಿಂದ ಬರಲಿಲ್ಲ. ಅದನ್ನ ಲಘುವಾಗಿ ಮಾತಾಡುವಂತಹ ಅಭ್ಯಾಸವನ್ನ ನಮ್ಮ ಜನ ಬೀದಿ ಹರಟೇ ಸುಲಭ ಆಗ್ತದೆ ಧರ್ಮಾಧರ್ಮ. ಅದು ಇನ್ನೊಬ್ಬನ ಗಾಳಿ ಹಿಡಿಯಲಿಕ್ಕೆ ಒಂದು ಸುಲಭ ಸಾಧನ. ಅವನ ಹಾಗೆ ಹಿಂಗೆ ಯಾರು ಹೇಗೆ ನೋಡಿ, ಒಂದು ವೇಳೆ ನಾನು ಅದೇ ಒಂದು ಅಜಾಮಿಡನ ಕಥೆ ಏನು, ಅಜಾಮಿಡ ಮಾಡಬಾರದು ನಿಶ್ಚಿತನ ಎಲ್ಲ ಮಾಡಿದ, ಆದ್ರೆ ಭಗವಂತ ಉದ್ಧಾರ ಮಾಡಿದ. ಯಾಕೆ ಅಕಸ್ಮಾತ್ ಆಗಿ ಹಣ ಹೋಗಿದ್ದವರು ಸಮಾಜದಲ್ಲಿ ಎಷ್ಟು ಚಿದು ಹೇಳಿದ್ದಾರೇನೋ ಅವನಿಗೆ. ಯಾಕಂದ್ರೆ ಮದುವೆ ಆದ ತಂದೆ ತಾಯಿನ ಬಿಟ್ಟ, ಮದುವೆ ಆದ ಹೆಂಡತಿಯನ್ನು ಬಿಟ್ಟ, ನಾನು ಹುಟ್ಟಿ ಬಂದಂತ ವೈಯಕ್ತಿಕ ಸಂಸ್ಕಾರವನ್ನು ಬಿಟ್ಟ, ಯಾರೋ ಒಬ್ಬಳು ಜಾತಿ ಭ್ರಷ್ಟರಾದ ಹೆಣ್ಣಿನ ಜೊತೆಗೆ ತಿನ್ನಬಾರದ ಮಂದಿ ಮಾಂಸ ಭಕ್ಷಣೆ ಮಾಡಿಕೊಂಡು ಜೀವನ ಮಾಡಿ. ನಿಜವಾಗಿ ತಪ್ಪು ಸರಿ ಹೇಳುವುದಲ್ಲ ನಾನು, ಆದರೆ ಭಗವಂತ ಉದ್ಧಾರ ಮಾಡಿದ್ದಲ್ಲ ಒಳಗಿನ ಚೇತನ ಒಳ್ಳೆಯದಿತ್ತು. ದಾರಿ ತಪ್ಪಿದ್ರೂ ದಾರಿಯನ್ನು ತಂದಿಟ್ಟ. ಹಾಗಾದ್ರೆ ಅದು ಒಳಗಿನ ಚೇತನ ಒಳ್ಳೆಯದಿದ್ದರೆ ದಾರಿ ತಪ್ಪಿದ್ದನ್ನು ಟ್ರ್ಯಾಕ್ ನಲ್ಲಿ ತಂದು ಬಿಡ್ತಾರೆ. ನಮಗೆ ಯಾವುದು ಒಳಗಿನ ಚೇತನ ಯಾವುದು ಅಂತ ಯಾರಿಗೆ ಗೊತ್ತಿದೆ? ಯಾರು ಚೇತನ ಇರುವುದು ಅದು ನಮಗೇನು ಅಧಿಕಾರ ಇದೆ ಇನ್ನೊಬ್ಬರ ಬಗ್ಗೆ ಹಾಗೆ ಹೀಗೆ ಕಮೆಂಟ್ ಮಾಡಲಿಕ್ಕೆ? ಯಾರಿಗೂ ಯಾವ ಅಧಿಕಾರವೂ ಇಲ್ಲ ಯಾರ ಬಗ್ಗೆ ಟೀಕೆ ಮಾಡುವುದು. ಸಾಧ್ಯ ಇದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದು, ಇಲ್ಲದೆ ಇದ್ರೆ ಭಗವಂತನ ಸ್ಮರಣೆ ಮಾಡ್ತಾ ಸುಮ್ಮನೆ ಇರುವುದು. ಆದರೆ ಇನ್ನೊಬ್ಬರನ್ನು ಟೀಕೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಇನ್ನೊಬ್ಬರ ಜೀವ ಯೋಗ್ಯತೆಯನ್ನು ಗ್ರಹಣ ಮಾಡುವವರಿಗೆ ಮಾತ್ರ ಇದೆ. ನಿಮ್ಮ ಜೀವ ಯೋಗ್ಯತೆ ಯಾವುದು, ಅದನ್ನು ಯಾವ ಮಟ್ಟದಲ್ಲಿ ನಾನು ಇರಬೇಕು ಅಂತಕ್ಕಂಥದ್ದು ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಪರಜೀವ ಸಾಕ್ಷಾತ್ಕಾರ ಇರುವವರು ಮಾಡಬಹುದಾದ ಕೆಲಸ. ಉಳಿದವರಿಗೆ ಯಾರಿಗೂ ಕೆಲಸವೇ ಅಲ್ಲ, ಅದು ಅನಗತ್ಯವಾದಂತಹ ಪಾಪ ಕಟ್ಟಿಕೊಳ್ಳುವ ಕೆಲಸ. ಹೀಗೆ ಒಳಗಿನಿಂದ ವಿಜ್ಞಾನ ಯಾರು ಧರ್ಮಂಚ ಅಧರ್ಮಂಚ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತಾಗಬೇಕಾಗಿದ್ದರೆ ಒಳಗೆ ಚಂದ್ರ ಅನುಭವಿಸಬೇಕು. ಚಂದ್ರನಲ್ಲಿ ಸನ್ನಿಹಿತ ಚಂದ್ರೋ ಜಗಾಂತಿ ಅಮೃತವರು ಕರೆಯ ಜಗಂತಿ ಸಂಜೀವ ಎಂತಮ ಪಿತಾಂಸ್ಕಂ ಪರೇಶಂ ಜ್ಞಾನ ಸುಧಾಕರ್ಷಣೇವಚ ಸಂತದಹನಂ ಶೀತಾಂಶು ಮಂಡಲಗತಂ ಸ್ಮರತ ಆತ್ಮಸಂಸ್ಥಂ. ಚಂದ್ರಮಂಡಲದಲ್ಲಿ ಇರತಕ್ಕಂಥ ಧನ್ವಂತರಿ ನಮ್ಮ ಹೃದಯ ಕಮಲದಲ್ಲಿ ಜ್ಞಾನ ಮುದ್ರೆಯನ್ನು ಹಿಡಿದು ಕೂತಾಗ ಇದು ಸರಿ ಅಂತ ಗೊತ್ತಾಗುತ್ತದೆ. ಅಲ್ಲಿ ತನಕ ಏನು ಪ್ರಸನ್ನ ಮಾಡುತ್ತೆ? ಹೀಗೆ ವಿಜ್ಞಾನೇನ ಧರ್ಮ ಅಧರ್ಮ ವಿಜಾನಾತಿ ಸತ್ಯ ಅಮೃತ ವಿಜಾನಾತಿ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ನಾವು ಸತ್ಯ ತಿಳ್ಕೊಂಡದೇ ಸುಳ್ಳು ಇರಬಹುದು, ಸುಳ್ಳು ತಿಳ್ಕೊಂಡದೇ ಸತ್ಯ ಇರಬಹುದು. ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಕೂಡ ಬಹಳ ಎತ್ತರದ ತೀರ್ಮಾನ. ಕೆಲವೊಮ್ಮೆ ನಮಗೆ ನಾವು ಕಂಡದ್ದು ಸೀಮಿತವಾದಂತಹ ಅರಿವು, ನಮ್ಮ ಸೀಮಿತ ಅರಿವಿಗೆ ಯಾವುದು ಸತ್ಯವಾಗಿ ಕಂಡಿದ್ರು ಅದು ಅಖಂಡವಾದ ಅರಿವಿಗೆ ಅಸತ್ಯವಾಗಿ ಕಂಡದ್ದು. ನಮಗೆ ಸುಳ್ಳು ಅಂತ ಕಂಡದ್ದು ಸತ್ಯವಾಗಿ ಕಂಡದ್ದು. ಈಗ ಒಂದು ಉದಾಹರಣೆ, ನೀರಿನಲ್ಲಿ ನಾವು ತಂಬಿಗೆ ಹಗ್ಗ ಕಟ್ಟಿ ನೀರು ಬಾಳಿ ಗಳಿಸ್ತೇವೆ ಪಾತ್ರೆಯನ್ನು, ಕೊಡವನ್ನ ತುಂಬಿಗೆ ನಾವು ಇಳಿಸ್ತೀವಿ. ಅದು ನೀರಿನ ಒಳಗೆ ಹೋಗಿ ನೀರು ಹೋಗುವ ತನಕ ಕರೆಕ್ಟ್ ಕಾಣುತ್ತೆ. ನೀರಿನ ಒಳಗೆ ಹೋದ್ಮೇಲೆ ಸುಮಾರು 20 ಮೀಟರ್ ಅಡಿ ಬಂದು ಒದ್ದೆ ಮಾಡುವುದಾಗ ಕಾಣುತ್ತೆ. ಒದ್ದೆ ಮೊಳ ಅದು ಕಾಣುವ ಒಂದು ಮಳ ಅದ್ರೆ 20 ಮೀಟರ್ ಅಡಿ ನಿಲ್ತದೆ. ಅಂದ್ರೆ ನಮಗೆ ಸತ್ಯ ಅಂತ ಕಂಡದ್ದು ಸುಳ್ಳು. ಅದು ಇಷ್ಟೇ ಅಡಿ ನೀರು ನೀರಿನ ಒಳಗಿನಿಂದ ಡಿಸ್ಟೆನ್ಸ್ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಕಂಡದ್ದು ಹತ್ತಿರ ಇದೆ ಅಂತ ಅದು ಸುಳ್ಳು. ಕಂಡದ್ದು ಸುಳ್ಳು ಇರಬಹುದು, ಕೇಳಿದ್ದು ಸುಳ್ಳು ಇರಬಹುದು, ನಮ್ಮ ಅರಿವಿನಿಂದ ನಾವು ನಿರ್ಧಾರ ಮಾಡಿದ್ದೇ ಸುಳ್ಳು ಇರುತ್ತೆ. ನಮ್ಮ ತಿಳುವಳಿಕೆಯೇ ತಪ್ಪಾಗಿದ್ದು, ನಮ್ಮ ನಿರ್ಧಾರವು ತಪ್ಪಾಗಿರುತ್ತದೆ. ಏನಂತ ನಿರ್ಣಯ ಮಾಡೋದು ಯಾವುದು? ಬುದ್ಧಿ ಮನಸ್ಸು ಪ್ರಶ್ನೆ ಮಾಡ್ತಾರೆ. ನಿರ್ಣಯ ಮಾಡೋದು ಯಾವುದು? ಬುದ್ಧಿ. ಬುದ್ಧಿ ಅದು ಬುದ್ಧಿ ಆಗಿದ್ರೆ ನಿರ್ಣಯವು ದುರ್ನಿರ್ಣಯ ಆಗಿರುತ್ತೆ. ಬುದ್ಧಿ ಎಲ್ಲರಿಗೂ ಸುಬುದ್ಧಿ ಇರುತ್ತೆ ಅಂತ ಏನಿಲ್ಲ. ಬುದ್ಧಿ ಅದು ದುರ್ಬುದ್ಧಿಯೇ ಇರುತ್ತೆ. ದುರ್ಬುದ್ಧಿಯವರು ಮಾಡುವ ನಿರ್ಣಯವು ದುಷ್ಟ ನಿರ್ಣಯ ಇರುತ್ತೆ. ಬಟ್ ಇಟ್ ಇಸ್ ನಿರ್ಣಯ ಕನ್ಕ್ಲೂಷನ್ ಕನ್ಕ್ಲೂಷನ್ ಕೆಟ್ಟ ಕನ್ಕ್ಲೂಷನ್ ಅಷ್ಟೆ. ಹೀಗೆ ಸಾಧು ಸತ್ಯಕ್ಕೆ ಅದರ ಸಂಖ್ಯ ಸತ್ಯ ಅನ್ನೋದನ್ನ ತೀರ್ಮಾನ ಬುದ್ಧಿಯೇ ಮಾಡೋಲ್ಲ. ಮತ್ತೆ ಅಲ್ಲಿಂದ ಚಿತ್ತಕ್ಕೆ ಹೋಗ್ಬೇಕು, ವಿಜ್ಞಾನಕ್ಕೆ ಹೋಗ್ಬೇಕು. ವಿಜ್ಞಾನಮಯ ಕೋಶದಲ್ಲಿ ಸತ್ಯದ ನಿರ್ಣಯ, ಮನಸ್ಸು ಬುದ್ಧಿಯಲ್ಲಿ ಸತ್ಯ ನಿರ್ಣಯ ಆಗೋದಿಲ್ಲ. ಈ ಮನಸ್ಸು ಬುದ್ಧಿ ಅಭಿವಾದ್ಯ ಮಿತ್ರ ಕತ್ರಿ ಇವರೆಲ್ಲ ದಾಟಿ ಚಂದ್ರ ಬಂದಾಗ ಸತ್ಯದ ನಿರ್ಣಯ. ಸತ್ಯಕ್ಕೆ ಅದರ ಪಂಚ ಅಷ್ಟೇ. ಸಾಧು ಜನ ಸಾಧು ಜನ, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರು ಒಳ್ಳೆಯದು ಯಾವ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದು, ಇದು ತೀರ್ಮಾನ ಆಗುವುದು ಆವಾಗ ಚಂದ್ರೋದಯ ಆಗ್ತದೆ. ಸತ್ಯಂಚ ಸತ್ಯಂಚ ಅನರ್ಧಂಚ ಸಾಧುಚ ಸಾಧುಚ ಹೃದಯಜ್ಞಂಚ ಹೃದಯಜ್ಞಂಚ. ಇದು ಬಹಳ ಮುಖ್ಯವಾದ ಮಾತು. ನಾವು ಯಾರ್ಯಾರನ್ನು ಸ್ವಲ್ಪ ಒಂದು ಸದಾಚಾರ ನಿತ್ಯಾನುಷ್ಠಾನ ಶಾಸ್ತ್ರಕ್ಕೆ ಸಿಗುವ ತಕ್ಷಣ ಜ್ಞಾನಿಗಳು ಬಾ ಹೃದಯಜ್ಞಂಚ ಹೃದಯಜ್ಞಂಚ. ಭಗವಂತನನ್ನು ತಿಳಿದವರು ಯಾರು, ಭಗವಂತನನ್ನು ತಿಳಿಯದವರು ಯಾರು ಅಂತ ಅಪರೋಕ್ಷ ಜ್ಞಾನಿಗಳು ಕೂಡ ಬರೋದಿಲ್ಲ. ರಿಯಲೈಸ್ಡ್ ಪರ್ಸನ್ ಇನ್ ಎ ಕಾಂಟ್ಯಾಕ್ಟ್ ಅಂತ ಬೋರ್ಡ್ ಹಾಕಿ ಅಡ್ರೆಸ್ ಹಾಕೊಳ್ಳಿ. ಆಮೇಲೆ ಅಪರೋಕ್ಷ ಜ್ಞಾನ ಆಗದೇ ಇದ್ದವರು ಬೋರ್ಡ್ ಹಾಕೊಡ್ತಾರೆ ನಿಮಗೆ ಸರ್ವರೋಗ ಪರಿಹಾರ ನಿಮಗೆ ಏನಿದೆ ನಮ್ಮ ಸೇವಾ ಮಾಡಿ ಕಳಿಸಿ ನಮಗೆ ರಶೀದಿ ಕಳಿಸಿದ ತಕ್ಷಣ ಗುಣ ಆಗುತ್ತೆ ಅಂತ. ಅಂದ್ರೆ ಒಂದೇ ಯಾರು ಜ್ಞಾನಿ ಯಾರು ಅಜ್ಞಾನಿ ಇದು ಇನ್ನೊಬ್ಬರಿಗೆ ಗೊತ್ತಾಗುದಿಲ್ಲ. ಭಗವಂತನನ್ನು ತಿಳಿದವರು ಯಾರು ಯಾರಲ್ಲ ಅದನ್ನು ತೀರ್ಮಾನ ಮಾಡಲಿಕ್ಕೆ ಉಳಿದವರು ಯಾರು ಯಾರು ಭಗವಂತ ತಿಳಿದವ ಸುಮ್ಮನೆ ನಾಲ್ಕು ಶಾಸ್ತ್ರ ಒಂದು ಜ್ಞಾನಿಗಳು ಬಂದೇ ಅವರು ದೇವರಿಗೆ ಬಹಳ ದೂರ ಇರಬಹುದು. ಒಬ್ಬರು ಶಾಸ್ತ್ರದ ಪೂಜೆಯಿಂದ ಲೋಕಿಯರು ಬಿದ್ದಿರ್ತಾರೆ, ಲೋಕಿಯರು ಬಿದ್ದಿರ್ತಾರೆ. ಅಂದ್ರೆ ಒಳಗಿನ ತುಂಬಾ ಎತ್ತರ ಅದನ್ನ ಹೊರನೋಟದಿಂದ ಯಾರು ಭಗವಂತನನ್ನು ತಿಳಿದವ ಯಾರು ಭಗವಂತ ತಿಳಿದವನಲ್ಲ ಅಂತ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ನಾವು ವೇಷವನ್ನು ಗೌರವಿಸು. ವೈದಿಕ ವೇಷ ವೈದಿಕ ವೇಷ ಡೋಂಗಿ ಇರ್ಬೋದು ಸಮಾಜದಲ್ಲಿ ಗೌರವ ಯಾವುದು ಬೆಲೆ ಸಿಗ್ತಾ ಆ ವೇಷ ಆಗ್ತೇವೆ. ನಾವು ನಾವು ವೈದಿಕ ವೇಷ ಆಗುವುದು ಸಹಜವಾಗಿ ಅಂತರಂಗದಿಂದ ಬಂದದ್ದು ಅಥವಾ ನಾಟಕ ಅಂಬರಿಯೋ ಇದು ಇದು ಗೊತ್ತಾಗುವುದಿಲ್ಲ. ಹೊರಗಿನಿಂದ ಚಂದ್ರೋದಯ ಆಗದೆ ಯಾರು ನಿಜವಾದ ಭಗವಂತನ ತಿಳಿದವ ಯಾರು ತಿಳಿದವ ನಾವು ಎಲ್ಲರೂ ಭಗವಜ್ಞಾನಿಗಳಾಗ್ಬಿಡ್ತಾರೆ ಶಾಸ್ತ್ರ ಮುಂದುವರೆಗೆ ಅಥವಾ ಶಾಸ್ತ್ರ ಮುಂದೆ ಇದ್ದವನು ಜ್ಞಾನಿಗಳಿರ್ತಾರೆ. ಯಾಕೆಂದ್ರೆ ಶಾಸ್ತ್ರ ಓದಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ ಓದಿಲ್ಲ, ಈ ಜನ್ಮ ಓದಿಲ್ಲ. ನಾನು ನೋಡಿದೆ ನಾವು ನಮಗೇನು ಅವ್ರು ಶಾಸ್ತ್ರ ಓದಿಲ್ಲ, ಉಪನಿಷತ್ತು ಓದಿಲ್ಲ. ಆದ್ರೆ ಉಪನಿಷತ್ತಿನ ಮಾತುಗಳನ್ನ ಅವರು ಏನಂದ್ರೆ ಹಿಂದಿನ ಜನ್ಮದಲ್ಲಿ ತುಂಬಾ ಸಾಧನೆ ಮಾಡಿದ್ದಾರೆ. ಅವರು ಈ ಜನ್ಮದಲ್ಲಿ ಜನ್ಮತಃ ಅಂತ ಸಂಸ್ಕಾರ ಪ್ರಹ್ಲಾದನ ಹಾಗೆ ಪ್ರಹ್ಲಾದ 5 ವರ್ಷದ ಹುಡುಗ ಏನು ಓದಿದ್ದು ಏನು ಓದಿದ್ದು ಶಾಲೆಯಲ್ಲಿ ವೇದಾಂತ ಪಾಠ ಮಾಡಬಾರ್ದು ತಡ ಮಾಡಿದ್ದ ಅಪ್ಪ. ಇವ್ರು ಕೂತ್ಕೊಂಡು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ವಾಕ್ಸೇವನಂ ಅರ್ಚನಂ ಮಂದರಂ ದಾಸ್ಯಂ ಸಖ್ಯಂ ಆತ್ಮನಿವೇದನ ಜನ್ಮಗಳ ಸಂಸ್ಕಾರ ಗರ್ಭದಲ್ಲಿ ನಾರದರ ಉಪದೇಶ. ಹಾಗೆ ಕೆಲವು ಜೀವಗಳಿಗೆ ಜನ್ಮತಃ ಅಂತ ಸಂಸ್ಕಾರ ಇರುತ್ತದೆ. ಆದರೆ ಏನು ಮುಂತಾದವರು ಭಗವಂತನನ್ನು ತಿಳಿದವರು ಮತ್ತು ಓದಿದವರು ಈಸ್ ಈಕ್ವಲ್ ಟು ಅಲ್ಲ. ಓದಿದವರು ಭಗವಂತನಿಂದ ದೂರ ಹೋದವರು ಇರುವುದು, ಓದದವರು ಭಗವಂತನಿಗೆ ಬಹಳ ಹತ್ತಿರದಲ್ಲಿ ಇರುವುದು. ಓದದವರು ಅಂದ್ರೆ ಈ ಜನ್ಮದಲ್ಲಿ ಓದು, ಅವರು ಭಗವಂತನ ಬಗ್ಗೆ ಎಷ್ಟೋ ಜನ್ಮಗಳ ಸಾಧನೆ ಮಾಡಿದರು, ಈ ಜನ್ಮದಲ್ಲಿ ಹುಚ್ಚರಾಗಿರುವುದು ಶಾಸ್ತ್ರ ಜ್ಞಾನಿಗಳು ನಿಮಗೆ ಒಳ್ಳೆ ಟ್ರಿಮ್ ಆಗಿರೋಲ್ಲ ಮತ್ತೆ ಜನರು ಎಲ್ಲೋ ಒಂದ್ ಕಡೆ ಹುಚ್ಚರಾಗಿ ನಾವು ಅಯ್ಯೋ ನಮ್ಮ ಸವಾಸ ಕಡಪ್ಪ ಬುದ್ಧಿ ಸರಿ ಇಲ್ಲ ಅಂತ ಬಿಟ್ಟಿದ್ರೆ ಯಾರಿಗೆ ಬುದ್ಧಿ ಸರಿ ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೇವೆ ಅವ್ರಿಗೆ ಜೀವಜ್ಞಾನಿಗಳಿರ್ತಾರೆ. ಯಾರು ಬಹಳ ಬುದ್ಧಿವಂತ ತಿಳ್ಕೊಂಡಿರ್ತೇವೆ ನಾವು ಅವ್ರಿಗೆ ಬುದ್ಧಿ ಸರಿ ಇರೋದಿಲ್ಲ. ನಾವು ಬಹಳ ಬುದ್ಧಿವಂತ ತಿಳ್ಕೊಂಡಿರ್ತೇವೆ ಅವ್ರಿಗೆ ಬುದ್ಧಿಯೇ ಇರೋದಿಲ್ಲ. ಯಾರಿಗೆ ಬುದ್ಧಿ ಬಹಳ ಅಪಾರವಾದ ಬುದ್ಧಿ ಶಕ್ತಿ ಇದೆ ಅವ್ರಿಗೆ ಬುದ್ಧಿ ನಡೆಯಲ್ಲ ಅಂತ ಅವ್ರ ಸವಾಸ ಬಿಟ್ಟು ನಾವು ಆದ್ರೆ ಯಾರಿಗೆ ಬುದ್ಧಿ ಇದೆ ಯಾರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಳ್ಳೋ ಬುದ್ಧಿ ನಮಗಿಲ್ಲ. ಹೃದಯಜ್ಞಂಚ ಹೃದಯಜ್ಞಂಚ ಅಂತ ಭಗವಂತನನ್ನು ತಿಳಿದವರು ಭಗವಂತನನ್ನು ತಿಳಿಯದವರು ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕಾಗಿದ್ರೆ ಅದಕ್ಕೆ ವಿಜ್ಞಾನ ಬೇಕು. ವಿಜ್ಞಾನ ದೇವತೆ ಅದು ಚಂದನ ಅನುಗ್ರಹ ಬೇಕಿದ್ರೆ ಹೃದಯಜ್ಞಂಚ ಹೃದಯಜ್ಞಂಚ ಅಷ್ಟೇ ಅಲ್ಲ ಅನ್ನಂಚ ರಸಂಚ ಅಲ್ಲಿಂದ ಒಳ್ಳೆ ಕೆಳಕ್ಕೆ ಬರ್ತಾ ಇರ್ತದೆ ದೇವರ ವಿಷಯ ಬಿಡ್ರಿ. ಅನ್ನಂಚ ರಸಂಚ ಇದು ತಿನ್ನಬೇಕಾದ ಅನ್ನ ಇದು ಕುಡಿಬೇಕಾದ ನೀರು ಗೊತ್ತಾಗಬೇಕಾದ್ರೆ ಚಂದನ ಅನುಗ್ರಹ ಚಂದ್ರಸಿ ಜಾಪ ಆಗ್ಬಿಟ್ರೆ ಕಠಾರದ ನೀರು ಕುಡಿತಾರೆ ಅಮೇರಿಕೆ ತಿಂತಾರೆ. ಯಾಕೆಂದ್ರೆ ಎಚ್ಚರ ಇಲ್ಲ ಮನಸ್ಸು ಯಾವ್ದು ತಿನ್ಬೇಕಾದ್ರೆ ಯಾವ್ದು ತಿನ್ಬೇಕಾದ್ರೂ ಗೊತ್ತಿಲ್ಲ. ಅನ್ನಂಚ ರಸಂಚ ಇದು ತಿನ್ಬೇಕಾದ ಅಡ್ಡ ಇದು ತಿನ್ನಬಾರದು ಇದು ಕುಡಿಬೇಕಾದ್ರೆ ಇದು ಕುಡಿಯಬಾರದು ಕಠಾರದ ಬೇಡ ಬಾರಿ ಕುಡಿತಾರೆ ಅದು ಕುಡಿಬಾರದು ಅನ್ನೋ ಪ್ರತ್ಯೇಕ ಅಂದ್ರ ಕೊಡದಿದ್ರೆ ಬಾರಿ ಅದನ್ನ ಯಾವ್ದು ಕುಡಿಯೋದು ಯಾವ್ದು ಕುಡಿಬಾರ್ದು ಅನ್ನೋ ಎಚ್ಚರ ಕೂಡ ಚಂದ್ರ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಕೊಜ್ಜೆ ಆ ಕೊಜ್ಜೆ ಬೇಯ ಬೇಯ ಈ ಎಚ್ಚರ ಚಂದ್ರ ಇದ್ರೆ ಸಿಕ್ಕಿದ್ದು ತಿನ್ನೋದು ಸಿಕ್ಕಿದ್ದು ಕುಡಿಯೋದು. ಅದೇ ರೀತಿ ಅಮುಂಚ ಲೋಕದ ಈ ಮುಂಚ ಈ ಹಬ್ಬ ಇದರ ಎಚ್ಚರ ಎಲ್ಲವೂ ವಿಜ್ಞಾನದಿಂದ ವಿಜ್ಞಾನ ಇಲ್ಲದಿದ್ರೆ ಪರಲೋಕದ ಅಸ್ತಿತ್ವದ ಅರಿವೇ ಇಲ್ಲ. ಪ್ರಾಣಿಗಳಿಗೆ ಬರಲೋಕ ಅಂತ ಗೊತ್ತಂತ ಈ ಪದಗಳಲ್ಲಿ ಭಾಗವೇ. ಅದರಿಂದ ಧರ್ಮ ಅಧರ್ಮ ಸತ್ಯ ಅನೃತ ಸಾಧು ಅಸಾಧು ಭಗವಂತನನ್ನು ಬಲ್ಲವ ಭಗವಂತನನ್ನು ಅರಿಯದವ ಮತ್ತು ಅನ್ನ ನೀರು ಎಲ್ಲವೂ ವಿಜ್ಞಾನೇ ದೈವ ವಿಜಾನಾದಿ ಎಲ್ಲವನ್ನು ತಿಳಿಸಿಕೊಡ್ತಕ್ಕಂಥದ್ದು ವಿಜ್ಞಾನ. ಅದರಿಂದ ವಿಜ್ಞಾನದ ಬೆನ್ನತ್ತು ವಿ ಅಂಡರ್ ಸೈನ್ಸ್ ಯಾವುದು ನಮ್ಮ ವಿಜ್ಞಾನ ಚಂದ್ರ ವಿಜ್ಞಾನದ ಚಂದ್ರನೇ ವಿಜ್ಞಾನದ ದೇವತೆ.